ಸೂರ್ಯನಿಗಿಂತ ಚಂದ್ರನಿಗೆ ಎತ್ತರದ ಸ್ಥಾನ ಶಾಸ್ತ್ರಕಾರರು ಕೊಡ್ತಾರೆ. ಸೂರ್ಯ ಲೋಕಕ್ಕಿಂತ ಚಂದ್ರ ಲೋಕ ಎತ್ತರದಲ್ಲಿದೆ ಅಂತ. ಚಂದ್ರ ಅಲ್ಲ, ಚಂದ್ರ ಲೋಕ ಅವ್ರ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ವಾಸಸ್ಥಾನದಲ್ಲಿ ಚಂದ್ರನ ಮನೆ ಕಾಣಿಸ್ಕೊಂಡು ಚಂದ್ರ ಗ್ರಹ ಕಾಣಿಸ್ತದೆ. ಚಂದ್ರ ಇರೋದು ಸೂರ್ಯನಿಗೆ ಎತ್ತರದಲ್ಲಿದ್ದಾರೆ. ಚಂದ್ರ ಲೋಕ ಈ ಕೆಳಗಿರಲಿ ಅಂತ ದೊಡ್ಡ ಸಂಗತಿ. ಬಹಳ ಜನರಿಗೆ ತೊಂದರೆ ಅಂದ್ರೆ ಚಂದ್ರ ಲೋಕ ಎತ್ತರದಲ್ಲಿ ಅಂತ ಹೇಳ್ತಾರೆ ಅಂತ ಅವರು ತಲೆ ಕಡಿಸಿಕೊಂಡ. ಚಂದ್ರ ಲೋಕ ಎತ್ತರದಲ್ಲಿ ಆದ್ರೆ ಚಂದ್ರ ತಾಜನರಿದ್ದಾರೆ ಅಂತ ಗೊತ್ತಿದ್ದರೆ ಗಣಿತ ಮಾಡ್ತಾರೆ. ಚಂದ್ರ ಗ್ರಹಣವನ್ನು ಹೋಗ್ತಾರೆ ಇದು ಗೊತ್ತಾಗೋಲ್ಲ. ಎತ್ತರದಲ್ಲಿ ಇದ್ರೆ ಲೆಕ್ಕ ತಪ್ಪಿ ಹೋಗ್ತಿತ್ತು. ಚಂದ್ರ ಗ್ರಹಣ ಸಿಗ್ತಿರ್ಲಿಲ್ಲ. ಅದು ಚಂದ್ರ ಎತ್ತರದಲ್ಲಿ ಇರೋದಲ್ಲ, ಚಂದ್ರ ಗ್ರಹ ಚಂದ್ರ ಲೋಕ ಎತ್ತರದಲ್ಲಿ. ಯಾಕೆಂದ್ರೆ ಸೂರ್ಯನಿಗಿಂತ ಸಮಾನ ಕಕ್ಷೆಯವನಾದರೂ ಒಂದು ಚೂರು ಚಂದ್ರ ಸೂರ್ಯನಿಗಿಂತ ಯೋಗ್ಯತೆಯಲ್ಲಿ ದೊಡ್ಡವನೇನೋ ಅನ್ನೋ ಹಾಗೆ ಒಂದು ಪೋರ್ಟ್ಫೋಲಿಯೋ ಇದೆ. ಸೂರ್ಯನಿಗೆ ನಮ್ಮ ಒಳಗಿನ ನಿಯಮನ ಇಲ್ಲ, ಕಣ್ಣಿಗೆ ಮುಂದೆ ಚಂದ್ರ ಮನಸ್ಸಿನಲ್ಲಿ ಇದೆ. ಚಂದ್ರಮಾ ಮನಸ್ಸೋ ಜಾತಃ, ಮನಸ್ಸಿನ ಅಭಿಮಾನ ಇದೆ ಅಲ್ಲಿ. ವರುಣನಿಗಿದೆ, ಚಂದ್ರನಿಗಿದೆ, ಅಂದ್ರೆ ಸೂರ್ಯನಿಗೆ ಒಳಗಿನಿಂದ ಏನು ಪ್ರೇರಣೆ ಮಾಡುದು ನಮ್ಮ ಕಣ್ಣಿನ ದೇವತೆ ಅಲ್ಲಿ ನಿಂತು ಬಿಟ್ಟ. ಹಾಗಾಗಿ ಚಂದ್ರ ಮನೋಭಿಮಾನಿಯಾಗಿ ಕೊನೆಗೆ ಅವನು ಪಳೆಯ ಕಾಲದಲ್ಲಿ ನಾಶವಾದಾಗ ವಾಯುದೇವರು ಯದಾ ಚಂದ್ರ ಅಸ್ತಮೇತಿ ವಾಯು ನೀರು ನೀರಿನ ದೇವತೆಗಳು ಅದು ವರ್ಣ ಇರಬಹುದು ಅಥವಾ ಅಗ್ನೇ ಇರಬಹುದು, ಮಿತ್ರ ಇರಬಹುದು, ಪರ್ಜನ್ಯ ಇರಬಹುದು, ಅನಿರುದ್ಧ ಇರಬಹುದು, ಬೃಹಸ್ಪತಿ ಇರಬಹುದು, ಇಂದ್ರ ಕಾಮನ ಇರಬಹುದು, ಗರುಡ ಶೇಷರು ಬರಬಹುದು, ಅವರೆಲ್ಲರೂ ಯದಾ ಆಪಹಾಂಶಿ ಎಲ್ಲ ನೀರು ಕೂಡ ಶೋಷಣೆಗೊಂಡು ನೀರೇ ಇಲ್ಲದ ಸ್ಥಿತಿ ತಲುಪಿದಾಗ ಪಳೆಯ ಕಾಲದಲ್ಲಿ ವಾಯುಮಂತಿ ಅದು ಒಂದು. ಇನ್ನೊಂದು ಅಪಹಾಂಶಿ ಒಂದು ಚಂಡಿ ಬಟ್ಟೆ ನಾವು ಒಂದೇ ಬಟ್ಟೆಯನ್ನ ಆರಿಸ್ತೇವೆ, ಬೇಗ ಒಣಗಬೇಕು ಅಂದ್ರೆ ನಾವು ಗಾಳಿ ಹಿಡಿತೀವಿ. ಗಾಳಿ ಬೀಸಿದ ತಕ್ಷಣ ಫ್ಯಾನ್ ಏನು ಇಟ್ಟ ತಕ್ಷಣ ಅದರ ನೀರನ್ನೆಲ್ಲ ಗಾಳಿ ಹಿಡ್ಕೊಳ್ತದೆ. ಆಪಹ ವಾಯು ನೀರು ನೀರು ಅದರ ದ್ರವಶಕ್ತಿಯನ್ನ ಶೋಷಣೆ ಮಾಡ್ತಾರೆ ಗಾಳಿ. ಹಾಗಾಗಿ ನೀರನ್ನ ಹೀರುವವ ಗಾಳಿ, ಸೂರ್ಯಚಂದ್ರನನ್ನ ಸೌರಶಕ್ತಿ ಚಂದ್ರಶಕ್ತಿಯನ್ನ ಹೀರುವವ ಗಾಳಿ, ಅಗ್ನಿಯನ್ನ ತನ್ನ ನೆಲಭಾವುಗೊಳಿಸುವ ಗಾಳಿ, ಇದು ನಿತ್ಯ ಜೀವನದಲ್ಲೂ ನಾವು ನೋಡ್ತೀವಿ. ಗಾಳಿಯನ್ನ ಬೆಂಕಿ ನಂದಿಸಲಾರದು, ನೀರು ಗಾಳಿಯನ್ನ ನಾಶ ಮಾಡಲಾರದು, ಸೂರ್ಯಚಂದ್ರನ ಗಾಳಿಯನ್ನು ನಾಶ ಮಾಡಿ, ಆದ್ರೆ ಬೆಂಕಿಯನ್ನ ಗಾಳಿಯನ್ನ ಸೂರ್ಯಚಂದ್ರನನ್ನ ಯಾವುದನ್ನು ಬೇಕಾದರೂ ತನ್ನ ಒಳಗೆ ಸೇರಿಸಿಕೊಂಡು ಅದನ್ನ ನಾಶಗೊಳಿಸತಕ್ಕಂತ ಶಕ್ತಿ ವಾಯುದೇವರಿಗೆ. ಹಾಗಾಗಿ ವಾಯು ವಾವ ಸಂವರ್ಗ ಸಂವರ್ಗ ಅಂದ್ರೆ ಸಂವೃದ್ಧೆ, ಎಲ್ಲವನ್ನೂ ತನ್ನ ಒಡಲಲ್ಲಿ ಸೇರಿಸಿಕೊಂಡು ನಾಶಗೊಳಿಸುವ ಶಕ್ತಿ, ಸಂಹಾರಕ ಶಕ್ತಿ. ಈ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಎಲ್ಲಾ ದೇವತಾ ಶಕ್ತಿಗಳನ್ನು ಸಂಹಾರ ಮಾಡತಕ್ಕಂಥ ಸಂವರ್ಗ ಅಂದ್ರೆ ಸಂಹಾರಕ ಅಂತ. ವಾಯುರ್ವಾ ವಾಯುದೇವರೇ ಎಲ್ಲ ದೇವತಾ ಶಕ್ತಿಗಳನ್ನು ಸಂಹಾರ ಮಾಡತಕ್ಕವರು ಅಂತ ನಾನು ಉಪಾಸನೆ ಕೊಡುತ್ತೇನೆ. ಪ್ರಾರ್ಥನೆ ರೈಕು ಸೇವ ರೈಕು ವಾಯುರ್ವಾದ ಸಂವರ್ಗ ಹೋಗಿ ಸೇರುವುದು ವಾಯುವಿನಲ್ಲಿ. ಯದಾವ ಅಗ್ನಿ ಉದ್ವಾಯತಿ ವಾಯುಮೇ ಮಾಪ್ಯೇತಿ, ಯದಾ ಸೂರ್ಯ ಅಷ್ಟಮೇತಿ ವಾಯುಮೇ ಮಾಪ್ಯೇತಿ, ಯದಾ ಚಂದ್ರ ಅಷ್ಟಮೇತಿ ವಾಯುಮೇ ಮಾಪ್ಯೇತಿ, ಯದಾ ಆತ್ಮ ಚೂಷ್ಯಂತೆ ನೀರು ಒಣಗಿದಾಗ ವಾಯುಮೇ ಮತ್ತು. ಅದರಿಂದ ವಾಯು ಹೇವ ಏತಾಂತ ಸರ್ವಾಂಗ ಸಂವೃದ್ಧೆ ಇತ್ಯಸಿ ದೈವತಂ. ವಾಯುವೇ ಈ ಎಲ್ಲಾ ದೇವತಾ ಶಕ್ತಿಗಳನ್ನ ನಾಶಪಡಿಸಿ ತನ್ನಲ್ಲಿ ಅಂತರ್ಗತಗೊಳಿಸುತ್ತೆ ಅಂತಕ್ಕಂಥದ್ದು ಅತಿದೈವತ ಉಪಾಸನೆ. ಅಂದ್ರೆ ಬ್ರಹ್ಮಾಂಡದಲ್ಲಿರತಕ್ಕಂಥ ದೇವತಾ ಶಕ್ತಿಗಳ ಉಪಾಸನೆ. ಇನ್ನು ಇದನ್ನೇ ಪಿಂಡಾಟದಲ್ಲಿ ಉಪಾಸನೆ ಅಧ್ಯಾತ್ಮ. ಅತಿದೈವತ ಅಂದ್ರೆ ಬ್ರಹ್ಮಾಂಡದಲ್ಲಿರತಕ್ಕಂಥ ದೇವತಾ ಶಕ್ತಿಗಳ ಉಪಾಸನೆ, ಅಂದ್ರೆ ಅಧ್ಯಾತ್ಮ ಅಂದ್ರೆ ಪಿಂಡಾಟದಲ್ಲಿರತಕ್ಕಂಥ ದೇವತಾ ಶಕ್ತಿಗಳ ಉಪಾಸನೆ. ಇದೇ ದೇವತೆಗಳನ್ನ ಪಿಂಡಾಟದಲ್ಲಿ ಆಗುವಾಗ ಪ್ರಾಣೋ ವಾವ ಸಂವರ್ಗ ಸಯದಾ ಸ್ವಿಧಿ ಪ್ರಾಣಂ ತರ್ಹಿ ವಾಗಪ್ಪೇತಿ ಪ್ರಾಣಂ ಚಕ್ಷು ಪ್ರಾಣಂ ಶ್ರೋತ್ರಂ ಪ್ರಾಣಂ ಮನಃ. ಈ ಎಲ್ಲ ಇದ್ರೆ ಪ್ರಾಣಂ ಪ್ರಾಣೋ ವಾವ ಸಂವರ್ಗ ನಮ್ಮ ಪಿಂಡಾಟದೊಳಗೂ ಕೂಡ ಎಲ್ಲವನ್ನ ತನ್ನಲ್ಲಿ ಅಂತರ್ಭಾವಗೊಳಿಸಿ ಎಲ್ಲವನ್ನು ನಿಯಂತ್ರಿಸುವ ಶಕ್ತಿ ನಮ್ಮನ್ನು ಉಸಿರಾಡಿಸತಕ್ಕಂಥ ಪ್ರಾಣದೇವರು. ಯಾಕೆಂದ್ರೆ ಪ್ರಾಣೋಭಾವ ಸಂಪರ್ಕ ಪ್ರಾಣದೇವರೇ ಹೊರಗಿನಿಂದ ಬ್ರಹ್ಮಾಂಡದಲ್ಲಿ ಒಂದು ವಾಯುದೇವರು ಇರಬಹುದು, ಅದು ದೇಹದೊಳಗೆ ಪಿಂಡಾಟದಲ್ಲಿ ಬಂದಾಗ ಪ್ರಾಣದೇವರು ಪ್ರಾಣಶಕ್ತಿ. ಪ್ರಾಣೋಭಾವ ಸಂಪರ್ಕ ಯಾಕೆಂದ್ರೆ ಸಯದಾಸ್ವಿಧಿ ಅವನು ಮಲಗಿದಾಗ ಅವನು ಮಲಗಿದಾಗ ಅಂತಕ್ಕೆ ಅರ್ಥ ಅವನು ಅಂದ್ರೆ ಅಧ್ಯಾತ್ಮ ಅಂತಂದ್ರೆ ಈ ದೇಹದಲ್ಲಿರ್ತಕ್ಕ ಜೀವನು ಮಲಗಿದಾಗ ಅಂತ ಒಂದರ್ಥ. ಇನ್ನೊಂದು ಸ್ವಪಿತ್ರೆ ಮಲಗುವುದಲ್ಲ, ಮಲಗಿಸುವುದು. ಪ್ರಾಣದೇವರು ನಮ್ಮನ್ನು ನಿದ್ರೆಗೆ ಒಳಪಡಿಸಿದಾಗ ಸಯದಾ ಸ್ವಪಿತಿ ಅಂದ್ರೆ ಎರಡು, ಜೀವ ನಿದ್ರಿಸಿದಾಗ ಅಥವಾ ಪ್ರಾಣದೇವರು ಜೀವನನ್ನು ನಿದ್ರೆಗೆ ಒಳಪಡಿಸಿದಾಗ ಏನಾಗುತ್ತೆ, ಅವಾಗ ಉಸಿರಾಡ್ತಾ ಇರ್ತೀವಿ. ಪ್ರಾಣದೇವರು ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಕಣ್ಣು ಕೆಲಸ ಮಾಡ್ತಾ ಇಲ್ಲ, ಕಿವಿ ಕೆಲಸ ಮಾಡ್ತಾ ಇಲ್ಲ, ಬಾಯಿ ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಕೆಲಸ ಮಾಡ್ತಾ ಇಲ್ಲ. ಹೇಳುವ ಮಾತು ಪ್ರಾಣಂ ತರಕಿವಾದಂತೆ ತರಕಿ ಅಂದ್ರೆ ಆ ನಿದ್ರೆಯ ಅವಸ್ಥೆಯಲ್ಲಿ ವಾಗೀಂದ್ರಿಯ ಏನಾಯ್ತು ಅಂದ್ರೆ ವಾಗೀಂದ್ರಿಯ ತನ್ನ ಶಕ್ತಿಯನ್ನ ಪ್ರಾಣದೇವರಿಗೆ ಅರ್ಪಿಸಿತು. ಪ್ರಾಣದೇವರು ಲಯ ಕೊಟ್ಟಿತು. ಅದರಿಂದ ಅದಕ್ಕೆ ಮಾತ್ರ ಉದಾಹರಣೆ. ಆಮೇಲೆ ವಾಗೀಂದ್ರಿಯ ಅಗ್ನಿ ಪ್ರಾಣದೇವರನ್ನು ಸೇರಿದ ಅದನ್ನ ಅಗ್ನಿಗೆ ಮಾತಾಡಿಸುವಂತಹ ಶಕ್ತಿ ಹೊರತಾಯಿತು. ಅಗ್ನಿ ವಿಶ್ರಾಂತಿ ತಗೊಂಡ ಪ್ರಾಣದೇವರನ್ನು ಸೇರಿ ಪ್ರಾಣದೇವರು ಮಾತ್ರ ವಿಶ್ರಾಂತಿ ತಗೊಂಡೇ ಉಸಿರಾಡಿಸ್ತಾ ಇದ್ದ. ಪ್ರಾಣಂ ತರಹಿವಾದ ಪ್ರೇತಿ ಕಣ್ಣು ಕಣ್ಣಿನ ದೇವತೆ ಸೂರ್ಯ ಏನಾದ ಅದನ್ನು ಪ್ರಾಣದೇವರು ತಗೊಂಡ. ಪ್ರಾಣಂ ಚಕ್ಷು ಪ್ರಾಣತತ್ವವನ್ನು ಹೋಗಿ ಸೇರಿತು ಕಣ್ಣು, ಪ್ರಾಣತತ್ವವನ್ನು ಹೋಗಿ ಸೇರಿತು ಬಾಯಿ, ಪ್ರಾಣಂ ಶ್ರೋತ್ರ ಪ್ರಾಣತತ್ವವನ್ನು ಹೋಗಿ ಸೇರಿತು ಕಿವಿ, ಅದನ್ನು ಕಿವಿಯ ದೇವತೆಗಳು ಚಂದ್ರ ಮಿತ್ರ ಹೇಮಾವರಣ ಕುಬೇರ ಇವರೆಲ್ಲ ಕಿವಿಯ ದೇವತೆಗಳು. ಅವ್ರು ಯಾರು ಕೆಲಸ ಮಾಡ್ತಾರೆ ಪ್ರಾಣದೇವರು ವಿಶ್ರಾಂತಿ. ಪ್ರಾಣಂ ಶ್ರೋತ್ರಂ ಪ್ರಾಣ ಮನಃ ಮನೋಭಿಮಾನಿ ಆಗಿರ್ತಕ್ಕಂತಹ ಗರುಡಶೇಷಪುತ್ರರು ಕೂಡ ನೀರು ಅಲ್ಲಿಂದ ವರುಣ ತನಕ ಮನೋಭಿಮಾನಿಗಳಾಗಿರ್ತಕ್ಕಂತಹ ವರುಣನಿಂದ ಪಂಚನಿಂದ ಗರುಡಶೇಷಪುತ್ರರ ತನಕ ಎಲ್ಲ ದೇವತೆಗಳು ಕೂಡ ಪ್ರಾಣದೇವರು. ಹಾಗಾಗಿ ನಮಗೆ ಎಚ್ಚರದಲ್ಲಿ ಮನಸ್ಸಿನಲ್ಲಿ ಕೆಲಸ ಮಾಡಿಸ್ತಾ ಇದ್ರು ಗರುಡಶೇಷಪುತ್ರರು. ಕನಸಿನಲ್ಲಿ ಕೂಡ ಕೆಲಸ ಮಾಡಿಸ್ತಾ ಇದ್ರು. ಕನಸು ಮನಸ್ಸು ಕೆಲಸ ಮಾಡದಿದ್ರೆ ಕನಸು ಆಗಿ ಬೀಳದೇ ಇದೆ. ಅದು ನಿದ್ರೆಯಲ್ಲಿ ಮನಸ್ಸು ಕೆಲಸಕೊಳ್ಳುವುದಿಲ್ಲ. ಧ್ಯಾನದಲ್ಲಿ ಕೂಡ ಕೆಲಸ ಮಾಡುತ್ತೆ ಮನಸ್ಸು, ಅದು ನಿದ್ರೆಯಲ್ಲಿ ಮನಸ್ಸು ನಿಷ್ಕ್ರಿಯವಾಗುತ್ತೆ. ಹಾಗಾಗಿ ಈ ಎಲ್ಲಾ ದೇವತೆಗಳು ಮನಸ್ಸಿನ ದೇವತೆ, ಕಣ್ಣಿನ ದೇವತೆ, ಕಿವಿಯ ದೇವತೆ, ವಾಗಿಂದ್ರಿಯದ ದೇವತೆ, ಇವಿಷ್ಟು ಬಹಳ ಮುಖ್ಯವಾಗಿ ನಮಗೆ ಎಚ್ಚರದಲ್ಲಿ ಕಾರ್ಯಭಾರ ಮಾಡತಕ್ಕಂಥ ಪ್ರಧಾನ ಕಾರ್ಯಕಾರಿಗಳು. ಇವರಿಷ್ಟು ಮಂದಿ ಪ್ರಾಣದೇವರು ಸೇರಿಕೊಂಡು ಪ್ರಾಣದೇವರು ಮಾತ್ರ ಉಸಿರಾಡಿಸ್ತಾ ಇದ್ದಾರೆ. ಮತ್ತೆ ಎಚ್ಚರ ಆಗಬೇಕಂದ್ರೆ ಪ್ರಾಣದೇವರು ಅಗ್ನಿಯನ್ನು ಕಳಿಸಬೇಕು ಬಾಯಿಗೆ, ಚಂದ್ರನ್ನು ಕಳಿಸಬೇಕು ಕಿವಿಗೆ, ಸುಂದರನ್ನು ಕಳಿಸಬೇಕು ಕಣ್ಣಿಗೆ, ದೊಡ್ಡಶೇಷನ್ನು ಕಳಿಸಬೇಕು ಮನಸ್ಸಿಗೆ, ಅದು ಕೂಡ ಕೆಲಸ ಶುರು. ಹಾಗಾಗಿ ಪ್ರಾಣದೇವರು ನಮಗೆ ನಿದ್ರೆ ಬರೆಸಿದಾಗ ಈ ಎಲ್ಲಾ ದೇವತೆಗಳು ಕೂಡ ನಿದ್ರೆಗಳು ಮಾಡಿ ವಿಶ್ರಾಂತಿ ತಗೊಳ್ತಾರೆ. ಪ್ರಾಣದೇವರಲ್ಲಿ ಎಚ್ಚರ ಆಗಬೇಕು ಅಂದ್ರೆ ಪ್ರಾಣದೇವರು ಇವರನ್ನು ಎಬ್ಬಿಸಿ ಆಯಾ ಇಂದ್ರಿಯಗಳ ನಿಯಮಕ್ಕೆ ಕಳಿಸಿದಾಗ ನಾವು ಕೆಲಸ. ಹಾಗಾಗಿ ಪ್ರಾಣೋ ಹೇವ ಸರ್ವಾಂಗ ಜೀವಾನು ಸರ್ವಾಂಗ ಪ್ರಾಣಾನು ಸಮೃದ್ಧಿ. ಹಾಗಾಗಿ ಪ್ರಾಣೋ ಹೇವ ಏತಾನ ಸರ್ವಾಂಗ ಸಮೃದ್ಧಿ. ಈ ನಮ್ಮ ದೇಹದ ಪಿಂಡಾಂಡದೊಳಗಿರತಕ್ಕಂತಹ ಕಣ್ಣು, ಕಿವಿ, ವಾಗಿಂದ್ರಿಯ, ಮನಸ್ಸಿನ ದೇವತೆಗಳನ್ನು ಕೂಡ ಪ್ರಾಣ ಸಮೃದ್ಧಿ. ಪ್ರಾಣದೇವರು ಕೊನೆಗೆ ಸಂಹಾರ ಮಾಡ್ತಾರೆ ನಿತ್ಯ ನಿದ್ರಾ ಕಾಲದಲ್ಲಿ ಇದನ್ನ ವಿಡ್ರಾ ಮಾಡ. ಹಾಗಾಗಿ ಏನಾಯ್ತು ಅಂದ್ರೆ ಪ್ರಾಣೋ ವಾಮ ಸಂಬಂಧ. ಹೊರಗಿನಿಂದ ವಾಯುದೇವರು ಸರ್ವ ಸಂಹಾರಕ ಶಕ್ತಿ, ಒಳಗಿನಿಂದ ಪ್ರಾಣದೇವರು. ವಾಯು ಪ್ರಾಣ ಅನ್ನೋದು ಪ್ರಾಣದೇವರದ್ದು ಎರಡು ರೂಪಗಳು. ಪ್ರಾಣೋ ಹೇವೈತ ಅಂತ ಸಂಘವಾದ ಸಮೃದ್ಧಿ. ಅದರಿಂದ ಅವು ವಾತವು ಲೋಮು ಸಂಬಂಧವು. ಹಾಗಾಗಿ ಬ್ರಹ್ಮಾಂಡದಲ್ಲಿ ಒಂದು ಸಂಹಾರಕ ಶಕ್ತಿ, ಪಿಂಡಾಂಡದಲ್ಲಿ ಒಂದು ಸಂಹಾರಕ ಶಕ್ತಿ, ಲೋಮು ಸಂಬಂಧವು ಎರಡು ಸಂಹಾರಕ ಶಕ್ತಿಗಳಿವೆ. ಯಾವುದೆಲ್ಲ ದೇವೇಶು ವಾಯುರೇವ ದೇವೇಶು ಪ್ರಾಣೇಶು ಪ್ರಾಣ ದೇವತೆಗಳಲ್ಲಿ ವಾಯು, ಒಳಗಿರತಕ್ಕಂತಹ ದೇವತಾಗಣದಲ್ಲಿ ಪ್ರಾಣದೇವರು. ಇಂದ್ರಿಯ ಪ್ರಾಣೇಶು ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಪ್ರಾಣ ಪ್ರಾಣದೇವರು. ಬ್ರಹ್ಮಾಂಡಾಭಿಮಾನಿ ದೇವತೆಗಳಲ್ಲಿ ವಾಯುದೇವರು. ವಾಯುರೇವ ದೇವೇಶು ಪ್ರಾಣೇಶು ಪ್ರಾಣ ಇಂದ್ರಿಯಾಭಿಮಾನ ದೇವತೆಗಳಲ್ಲೇ ಅತ್ಯಂತ ದೊಡ್ಡ ಶಕ್ತಿ ಪ್ರಾಣದೇವರು. ಇದನ್ನ ಪರಿಷತ್ನಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲೇ ಪ್ರಾಣದೇವರು ಪ್ರಾಣಸ್ಯ ಪ್ರಾಣ ಎಲ್ಲಾ ಪ್ರಾಣಿ ಪ್ರಾಣ ಅಂದ್ರೆ ಇಂದ್ರಿಯಗಳಿಗೆ ಒಡೆಯ ಅನ್ನೋದಕ್ಕೆ ಅನೇಕ ಬಾರಿ ಅನೇಕ ಕಥೆಗಳನ್ನ ಒಂದೊಂದೇ ಇಂದ್ರಿಯ ಹೊರಟು ಹೋಯಿತು. ಪ್ರಾಣದೇವರಿದ್ದು ದೇಹ ಬಿಡಲಿಲ್ಲ, ಕಣ್ಣು ಹೋಯಿತು ದೇಹ ಬಿಡಲಿಲ್ಲ, ಕಣ್ಣು ಬಂತು ದೇಹ ಬಿಡಲಿಲ್ಲ ಎಂದು ಹೇಳಲಿಲ್ಲ. ಏನು ಆಗುತ್ತೆ ಅವ್ರು ಹೊರಟು ಬಂದ್ರೆ ಬೀಳುತ್ತದೆ. ಪ್ರಾಣದೇವರು ಒಳಗಿದ್ರೆ ಕಣ್ಣಿರುತ್ತೆ ನಡೆಯುತ್ತೆ, ಕಿವಿ ಇದ್ದು ನಡೆಯುತ್ತೆ, ಬಾಯಿ ಇಲ್ಲ ಅಗ್ನಿ ಇಲ್ಲ ಏನಾಗುತ್ತೆ ಕುಕ್ಕನಾಗಿ ಬದುಕುತ್ತಾರೆ, ಕಿವಿ ಇಲ್ಲ ಸಾಯೋಲ್ಲ ಕಿವುಡನಾಗಿ ಬದುಕುತ್ತಾರೆ, ಕಣ್ಣಿಲ್ಲ ಕುರುಡನಾಗಿ ಬದುಕುತ್ತಾರೆ, ಮನಸ್ಸಿಲ್ಲ ಅನ್ಕಾನ್ಶಿಯಸ್ ಆಗಿ ಬದುಕುತ್ತೆ. ಮನಸ್ಸಿರುತ್ತಿದ್ರೆ ಮನುಷ್ಯ ಸಾಯೋಲ್ಲ, ಸಾಯ್ಬೇಕಾದ್ರೆ ಪ್ರಾಣದೇವರು. ಹಾಗಾಗಿ ಇವೆಲ್ಲ ದೇವತೆಗಳು ಈ ಇಂದ್ರಿಯಾಭಿಮಾನ ದೇವತೆಗಳು ಪ್ರಾಣದೇವರ ಅಧ್ಯಯನ ಆಗುತ್ತೆ. ಅನೇಕ ಬಾರಿ ಅನೇಕ ಕಥೆಗಳ ಮೂಲಕ ಉಪನಿಷತ್ತು ಒತ್ತು ಕೊಡುತ್ತೆ ಪ್ರಾಣತತ್ವದ ಮಹಿಮೆಯನ್ನ. ಉಪನಿಷತ್ತು ಹೇಳಿದಷ್ಟು ವಿಶೇಷ ವಿಸ್ತಾರವಾಗಿ ಪ್ರಾಯ ಪುರಾಣಗಳಲ್ಲೂ ಬರುತ್ತೆ, ಬಹಳ ವಿಸ್ತಾರವಾಗಿ ಪ್ರಾಣತತ್ವದ ಮಹಿಮೆಯನ್ನ ಉಪನಿಷತ್ತು ಹೇಳುತ್ತೆ. ಮನಸ್ಸು ಚಿಕ್ಕ ವಯಸ್ಸಿನಲ್ಲಿ ಇನ್ನೊಂದು ಮಗು ಮತ್ತು ಇನ್ನೂ ಐದಾರು ತಿಂಗಳಾಗುವ ತನಕ ಮಗುವಿನ ಮನಸ್ಸು ಬೆಳವಣಿಗೆ ಆಗಿರುತ್ತೆ, ಅದು ಪೂರ್ತಿ ಕೆಲಸ ಮಾಡುತ್ತೆ. ಅನ್ಕಾನ್ಶಿಯಸ್ ಕಾನ್ಶಿಯಸ್ನೆಸ್ ಇದ್ದಾಗ ಕೂಡ ಮಗುವಿನ ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರೆ ಅವರ ಚಿತ್ತು ಇರೋದು ಅಷ್ಟೇ. ಆದರೂ ಕೂಡ ಕೋಪಿ ಪ್ರಾಣಿಗಳಲ್ಲಿ ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ಕೆಲಸ, ಆದ್ರೂ ಮನಸ್ಸು ಸ್ವಲ್ಪ ಕೆಲಸ ಮಾಡುತ್ತೆ. ನಾನು ಅದಕ್ಕೆ ನಾವು ಮೂರ್ಛಾವಸ್ಥೆ ಅಂತ ಹೇಳಿ, ಮೂರ್ಛಾವಸ್ಥೆಯಲ್ಲಿ ಅಥವಾ ಮನುಷ್ಯನನ್ನ ನಾವು ಅನ್ಕಾನ್ಶಿಯಸ್ ಆದಾಗ ಎನಸ್ಥಿತಿಯ ಬಂದು ಅವರನ್ನ ಅಪ್ರಜ್ಞಾವಸ್ಥೆ ಕಳಿಸಿದಾಗ ಮನಸ್ಸು ಕೆಲಸ ಮಾಡುತ್ತೆ. ಪ್ರಾಯ ಆವಾಗ ಚಿತ್ತ ಕೆಲಸ ಮಾಡಬಹುದು. ಸ್ವಲ್ಪ ಚಿತ್ತ ಅಂದ್ರೆ ಪ್ರಾಣದೇವರಿಗೆ ಸಂಬಂಧಪಟ್ಟಿದೆ. ಚಿತ್ತ ಅಂದ್ರೆ ಸ್ವಲ್ಪ ಆದದ್ರೆ ನಾನು ನಿನ್ನೆ ರಾತ್ರಿ ಮಲಗಿದ್ದವ ಬೆಳಗಿನ ತನಕ ಹಾಯಾಗಿ ಮಲಗಿದ್ದೆ ಅಂತ ಬೆಳಗಾದ ಎಚ್ಚರ ಆಗುವಾಗ ನಮಗೆ ನೆನಪುಂಟಲ್ಲ, ಅದು ಸುಪ್ತ ಪ್ರಜ್ಞೆಯ ಕೆಲಸ ಮತ್ತು ಆತ್ಮಸ್ವರೂಪದ ಕೆಲಸ. ಹಾಗಾಗಿ ಒಟ್ಟಿನಲ್ಲಿ ಮನಸ್ಸು ಕೆಲಸ ಮಾಡುವುದಿಲ್ಲ, ನಿದ್ರೆಯಲ್ಲಿ ಕಣ್ಣು ಕಿವಿ ಬಾಯಿ ಮಾಡುವುದಿಲ್ಲ, ಅದೆಲ್ಲವೂ ಪ್ರಾಣದೇವರ ಮನಸ್ಸು ಸೇರಿಕೊಳ್ಳುತ್ತೆ. ಪ್ರಾಣದೇವರು ಇರುವಷ್ಟು ಕಾಲ ಈ ಜೀವಕ್ಕೆ ಯಾವತ್ತೂ ಅಪಾಯ ಇಲ್ಲ, ಅವರು ಹೊರಟು ಹೋದ ಮೇಲೆ ಇವರು ಯಾರಿದ್ರೂ ಉಪಯೋಗಿಸಿ ಇಷ್ಟು ವಿಷಯ ಇರೋದ್ರಿಂದ ಪ್ರಾಣೋವಾಮ ಸಂಪರ್ಕ ಈ ಇಡೀ ಇಷ್ಟು ಶಕ್ತಿಗಳನ್ನ ಸಂಹಾರ ಪಿಂಡಾಂಡದಲ್ಲಿ ಇವುಗಳನ್ನೆಲ್ಲ ಸಂಹಾರ ಮಾಡುವ ಮತ್ತು ದೇಹದಲ್ಲಿ ಅವುಗಳನ್ನು ಚಟುವಟಿಕೆಗೊಳಿಸುವ ಸಂಪರ್ಕ ಆದ್ರೆ ಸಂಪರ್ಕತೆ ಅಂತ ಒಂದರ್ಥ. ಈ ಇಡೀ ವರ್ಗದಲ್ಲಿ ಸಮೀಚೀನಾದವ ಈ ಗುಂಪಿನಲ್ಲಿ ಶ್ರೇಷ್ಠನಾದವ ಅಂತರ್ಥ ಸಂಪರ್ಕ ಅಂದ್ರೆ ಈ ಐದರ ಗುಂಪಿನಲ್ಲಿ ಶ್ರೇಷ್ಠನಾದವ ಪಿಂಡಾಂಡದಲ್ಲಿ ಪ್ರಾಣ, ಬ್ರಹ್ಮಾಂಡದಲ್ಲಿ ಪ್ರಾಣದೇವರೇ ವಾಯುನಾಥರ. ಹೀಗೆ ಇವರಿಬ್ಬರು ಅಂದ್ರೆ ಎರಡು ಗುಂಪದ ವಾಯುದೇವರು ಅವ್ವ ಈತನು ಸಂವರ್ಗವು ವಾಯುರೇವ ದಿವೇಶು ಪ್ರಾಣೇಶು ಇಂದ್ರಿಯಗಳಲ್ಲಿ ಪ್ರಾಣ ಪ್ರಾಣೇಶು. ಇಷ್ಟು ವಿಷಯ ತಾನು ಉಪಾಸನೆ ಮಾಡತಕ್ಕ ಸಂಗತಿ ಸಂವರ್ಗ ವಿದ್ಯೆ ಅಂದ್ರೆ ತಿಳಿಸು ಅಂದ್ರೆ ಎಲ್ಲ ದೇವತೆಗಳನ್ನು ಸಂಹಾರ ಮಾಡಿ ಎಲ್ಲರನ್ನೂ ನಿಯಮನ ಮಾಡತಕ್ಕಂತಹ ಜೀವೋತ್ತಮ ತತ್ವವಾಗಿ ಪ್ರಾಣದೇವರು ವಾಯುದೇವರಿದ್ದಾರೆ. ಇದನ್ನು ಉಪಾಸನೆ ಮಾಡತಕ್ಕಂತಹ ಸಂಗತಿ ಆದ್ರೆ ಇಲ್ಲಿ ಹಿಂಗಿಲ್ಲ. ಪ್ರಾಣದೇವರಲ್ಲಿ ಉಪಾಸನೆ ನಿಂತು ಬಿಡಬಾರದು. ಪ್ರಾಣದೇವರನ್ನು ಸಂಹಾರ ಮಾಡತಕ್ಕ ಒಂದು ಶಕ್ತಿ ಇದೆ, ಅಲ್ಲಿ ಹೋಗ್ಬೇಕು ಉಪಾಸನೆ ಮನೆ. ಅದಕ್ಕೋಸ್ಕರ ಮುಂದಿನ ವಿಷಯ ಹೇಳ್ತಾರೆ, ಇದಕ್ಕೆ ಇಂತಹ ಉಪಾಸನೆ ಮಾಡತಕ್ಕಂತಹ ಇನ್ನೊಬ್ಬ ಸಾಧಕರ ಕಥೆಯನ್ನ ಹೇಳಿ ಉಪಸಂಹಾರ ಮಾಡ್ತಾರೆ. ಏನಾಯ್ತು ಅಂದ್ರೆ ಅದ ನಂತರ ಒಂದು ಕಥೆ ಬರುತ್ತೆ, ಇನ್ನೊಂದು ಚಿಕ್ಕ ಕಥೆ. ಅಥಃ ಶೌನಕಂಚನ ಅಭೇಯಂ ಅಭಿಪ್ರತಾರಣಂಚ ಪಕ್ಷಸೇನೆ ಪರಿವಿಷ್ಯಮಾನ ಬ್ರಹ್ಮಚಾರಿ ನಿರೀಕ್ಷೆ. ಒಮ್ಮೆ ಏನಾಗಿತ್ತು ಅಂದ್ರೆ ಇಬ್ಬರು ಉಪಾಸಕರು ಋಷಿಗಳು, ಒಬ್ಬರ ಹೆಸರು ಶೌನಕ ಕಾಪೇಯ, ಮತ್ತೊಬ್ಬರ ಹೆಸರು ಕಾಕ್ಷಸೇನಿ ಅಭಿಪ್ರದಾರಿ. ಇವತ್ತಿನ ಕಾಲದಲ್ಲಿ ನಾವಿರುವ ಯಾವ ಹೆಸರು ವೇದಕಾಲದಲ್ಲಿ ಕೇಳಿಬರು, ವೇದಕಾಲದಲ್ಲಿ ಇರುವಂತಹ ಯಾವ ಹೆಸರು ಇವತ್ತು ನಾವು ಹೇಳಿಕೊಂಡ ಒಬ್ಬರ ಹೆಸರನ್ನು ಇರೋದು ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಒಬ್ಬರ ಹೆಸರು ಕಾಪೇಯ ಶೌನಕ ಅಂದ್ರೆ ಅವನಪ್ಪ ಅವನ ವಂಶ ಒಬ್ಬ ಕವಿ ಒಬ್ಬ ಶೌನಕ, ಶುನಕನ ಮಗ ಶೌನಕ, ಕವಿಯ ಮಗ ಕಾಪೇಯ. ಈ ಹೆಸರು ಯಾರಾದ್ರೂ ಇಟ್ಟಾರಾ? ಇವತ್ತು ಇಡಿದ್ರು ಇದಕ್ಕಿಂತ ಯಾರಾದ್ರೂ ಇಡಬೇಕಾಗುತ್ತೆ. ನಾಮನಕ್ಷತ್ರದ ಅನುಗುಣವಾಗುತ್ತೆ ನಿಮ್ಮವರಿಗೆ ಕಪಿ ಅಂತ ಹೆಸರಿಡಿದ್ರು ಯಾರು? ಏ, ನಿಮ್ಮ ನಾಮನಕ್ಷತ್ರದ ಅನುಗುಣವಾಗುತ್ತೆ ನಿಮ್ಮವರಿಗೆ ಶುನಕ ಅಂತ ಹೆಸರಿಡಿದ್ರು ಯಾರು? ಅದು ಶುನಕ ಆಯ್ತು, ಶೌನಕ ಅಂದ್ರೆ ಶುನಕನ ಮಗ, ಅದ್ರ ಕಣ್ಣಿದ್ರೆ ನಾಯಿಯ ಮಗ ಅಂತ. ಹಾಗೆ ಹೆಸರು ಋಷಿಗಳು ಶೌನಕ, ಕಪಿ ಅಂದ್ರೆ ಮಂಗನ ಮಗ, ನಾಯಿಯ ಮಗ ಮಂಗನ ಮಗ ಅನ್ನೋದು ಅವರಿಗೆ ಮುಖ್ಯ ಅಲ್ಲ. ಅವರಿಗೆ ಆ ಶಬ್ದಗಳೆಲ್ಲ ವೇದ ಕಾಲದಲ್ಲಿ ಯಾವ ಶಬ್ದವು ಪ್ರಪಂಚದ ಯಾವ ವಸ್ತುವನ್ನು ಕಂಡಂತಹದ್ದಲ್ಲ, ಅದಕ್ಕೆ ಮೂಲಭೂತವಾದ ಅರ್ಥ ಅವರಿಗೆ ಮುಖ್ಯ. ಹಾಗಾಗಿ ಅವರು ಶೌನಕ ಅಂತ ಋಷಿ ಪರಂಪರೆ, ದೊಡ್ಡ ಋಷಿ ಪರಂಪರೆ. ಕಾಂಬೆಯ ಅನ್ನೋದು ದೊಡ್ಡ ಮಾಂಡುಕೇಯ, ಕಪ್ಪೆ ಮಕ್ಕಳು, ಕಪ್ಪೆ ಮಕ್ಕಳು, ಕಪಿ ಮಂಗನ ಮಕ್ಕಳು, ನಾಯಿ ಮಕ್ಕಳು ಅಂತ ಹೆಸರಿಟ್ಕೊಳ್ತಿದ್ದು ಋಷಿಗಳು. ಅದಕ್ಕೆ ಏನು ಅಂದ್ರೆ, ನಮಗೆ ಕಪ್ಪೆ ಅಂದ್ರೆ ಕಪ್ಪೆ, ನಾಯಿ ಅಂದ್ರೆ ನಾಯಿ, ಮಂಗ ಅಂದ್ರೆ ಮಗುವೆ. ಅವರಿಗೆ ಎಲ್ಲ ಶಬ್ದಗಳು ಯುವತ್ತರ ಪರ, ಅದು ಪ್ರಕೃತಿಯನ್ನು ಅದನ್ನು ಬಳಸ್ತಾರೆ. ಹಾಗಾಗಿ ಎಲ್ಲ ಜನರು ನಾವು ಅಸಹ್ಯಾರ್ಥ ಅಂತ ಕೈಬಿಟ್ಟದ್ದನ್ನ ಅವರಿಗೆ ಅಂತ ಅಪೂರ್ವ ಅರ್ಥವನ್ನು ಹೇಳ್ತಕ್ಕಂತಹ ಶಬ್ದ ಅದು. ಕಪಿ ಅಂದ್ರೆ ಭಗವಂತನಿಗೆ ಕಪಿಲ ಅಂತ ಹೆಸರು ಬಂದದ್ದು, ಅಲ್ಲಿರ್ತಕ್ಕಂಥದ್ದು ಕಪಿ ಅನ್ನೋದು. ಕಪಿ ಅಂದ್ರೆ ಏನ್ ಗೊತ್ತಾ? ಕಪಿ ಅಂದ್ರೆ ಒಂದರ್ಥ ಸೂರ್ಯ, ಸೂರ್ಯನಿಗೆ ಕಪಿ ಅಂತ ಕಪ್ಯ ಸಂಪುಟರಿ ಕಪ್ಪು ವೇದನೆ ಬಂದಿದ್ದು ಕಮಲ. ಕಪಿ ಅಂದ್ರೆ ಕಪ್ಪಂದ್ರೆ ನೀರು, ಅದನ್ನು ಕುಡಿಯತಕ್ಕವ, ನೆಲದ ನೀರನ್ನು ಹೀರುವ ಸೂರ್ಯ ಕಪಿ. ಮಂಗನಿಗೆ ಯಾಕೆ ಗೊತ್ತು? ಕಪಿ ಕಂಪಣೆ ಅಂತ, ಅದು ಬಹಳ ಚಪಲ, ಎಲ್ಲಿದ್ದಲ್ಲಿ ಹಾರುವಂತಹದ್ದು, ನಗೆಯುವಂತಹದ್ದು. ಆದ್ರೆ ಕಪ್ಪಿ ಬದಿ ಕಪಿ ಅಂದ್ರೆ ನೀರನ್ನು ಹೀರುವಂತಹ ಶಕ್ತಿ, ನೀರನ್ನು ಹೀರಿ ನಮಗೆ ಮತ್ತೆ ನೀರನ್ನು ಕೊಟ್ಟು ಒದಗಿಸುವಂತಹ ಪ್ರಾಣಶಕ್ತಿಯನ್ನು ಒದಗಿಸತಕ್ಕಂತಹ ಸೂರ್ಯ ಕಪಿ. ಸೂರ್ಯನ ಒಳಗೆ ಇರತಕ್ಕಂತಹ ಸೂರ್ಯನಾರಾಯಣ ಕಾಪೇಯ, ಕಪಿಯ ಒಳಗಿರುವ ಕಾಪೇಯ ಅಂತ ಒಂದು. ಅಥವಾ ಕಪಿ ಅಂತ ಅನ್ನೋದು ಒಂದು ಹೆಸರೇ ಒಬ್ಬರದ್ದು, ಅವರ ವಂಶದವರು ಕಾಪೇಯ ಕಾಪೇಯ ಅನ್ನೋದಕ್ಕೆ ಅಂತಂದ್ರೆ ಮುಕ್ತ ಅವರಿಗೆ ಆಶ್ಚರ್ಯ ಏನಾಗುತ್ತೆ ಅಂತ ಕಪಿ. ಹೀಗೆ ಕಪಿ ಅಂತಂದ್ರೆ ಏನ್ ಅರ್ಥ ಮಾಡಿದ್ರು ಕೂಡ ಅಥವಾ ಕಪಿ ಕಂಪನಿ ಕಪ್ಪಯ ತೀರ್ಥ ಕಪಿ ಈ ಜಗತ್ತನ್ನ ತನ್ನ ನಿಯತಿಯ ಬದ್ಧತೆಗೆ ಒಳಪಡಿಸಿ ಅದನ್ನು ತಂದಿದ್ರೆ ಭಯಪಡಿಸ್ತಾಗಿ ಮಾಡತಕ್ಕಂಥ ಜಗತ್ತು ಯಾರಿ? ಆಲೋಚನೆ ಮಾಡಿದ್ರೆ ಅವರು ಸಕ್ರಿಯಗೊಳ್ಳುತ್ತ ಮೂಲಭೂತವಾಗಿ ಭಗವಂತನ ಹೆಸರು. ಭಗವಂತನ ಹೆಸರನ್ನೇ ನಾವು ಇವಾಗ ನಮ್ಮಲ್ಲಿ ಕನ್ನಡದಲ್ಲಿ ಏನು ಅಂದ್ರೆ ತಿಮ್ಮಪ್ಪ ಅಂತ ಒಂದು ಶಬ್ದ ಇದೆ. ತಿಮ್ಮಪ್ಪ ಅಂತ ಬಂಗಾರದಲ್ಲ ಮಂಗಳಿಗೆ ತಿಮ್ಮಪ್ಪ ತಿಮ್ಮಪ್ಪ ಅಲ್ಲಾಗ ಆಗ್ಬೋದು. ಆಗ್ತದೆ ತಿಮ್ಮಪ್ಪ ಅಂದ್ರೆ ಏನು? ತಿರುಮಲೆಯ ಅಪ್ಪ ಶ್ರೀನಿವಾಸ ಅಂತ. ತಿರುಮಲೆಯ ಅಪ್ಪ ತಿಮ್ಮಪ್ಪ ಅದು ಹೇಗೆ ಬಂಗಾರ ಹೆಸರು ಬಂತು ಅಂದ್ರೆ ಕಬ್ಬಿಯಿಂದಲೂ ಭಗವಂತ ಹೆಸರು ಬಂಗಾರಿಗೆ ಆಗ್ಬೋದು. ಹಾಗೆ ಬಂತು ತಿರುಮಲೆಯ ಅಪ್ಪ ಎಂಬ ಮಂಗಾರಿಸೋದಕ್ಕೆ ತಿಮ್ಮಪ್ಪ ಅಂತ ಬಂಗಾರ ಹೆಸರಾಗುತ್ತೆ. ನಮ್ಮ ಮಂಗಳದ ತಿಮ್ಮಪ್ಪ ಅಂದ್ರೆ ಮಂಗ ಅಂತ ಏನು ಮಂಗ ಆಡಿಸೋದು ನೋಡಿದ ಅಲ್ಲಪ್ಪ ತಿರುಮ ತಿಮ್ಮಪ್ಪ ಅಂದ್ರೆ ತಿರುಮಲೆ ಅಪ್ಪ ಶ್ರೀನಿವಾಸ ಅಂತ. ಶ್ರೀನಿವಾಸವಾಗಿ ಬಂಗ ಹೇಗಾಯ್ತು ಅದೋ ಬಂಗ ಬುದ್ಧಿ ಅಂತ ಹೇಳಿದ್ರು ಆಯ್ತು ಇನ್ನೇನಾಗುತ್ತೆ ಇವರಿಗೆ. ಅದೇ ತರ ತಿಮ್ಮಪ್ಪ ಆದ ಹಾಗೆ ಕವಿ ಕಾವಿ ಕವಿಯಲ್ಲಿ ಕವಿಗೆ ಸಂಬಂಧಪಟ್ಟ ಕವಿ ಮುಕ್ತ ನಿಯಾಮಕ ನಾನು ಭಗವಂತ ಸೂರ್ಯ ಸೂರ್ಯ ಇದು ಅವನ ಅಂದ ಹೆಸರು. ಈ ಒಬ್ಬ ಪ್ರಾಣತತ್ವ ಉಪಾಸಕನಾಗಿ ಮುಂದೆ ಕಥೆಯಲ್ಲಿ ಬರತಕ್ಕಂತಹ ಋಷಿಯ ಅಡ್ಡ ಹೆಸರು ಕಾವೇಯ. ಅವನ ಇನ್ನೊಂದು ಹೆಸರು ಶೌನಕ. ಅದು ಕವಿ ಎನ್ನುವಂತಹ ಋಷಿಯ ವಂಶದವನು ಶುನಕ ಅನ್ನುವಂತಹ ತಂದೆ ತಕ್ಕಂತ ಗೋತ್ರದಿಂದ ಇನ್ನೊಂದು ಇಬ್ಬರು ಋಷಿಗಳ ಸಂಬಂಧ ಕವಿ ಮತ್ತು ಶುನಕ. ಶೌನಕ ಅಂತಕ್ಕೊಂದು ದೊಡ್ಡ ಋಷಿ ಪಡೆದಿದೆ ಮಹಾಭಾರತ ಕಾಲದಲ್ಲೂ. ಶೌನಕ ಅಂತಕ್ಕ ಶೌನಕ ಅಂದ್ರೆ ಶುನಕನ ಮಕ್ಕಳು ಅಂತ ತಾಯಿಯ ಸಂತಾನ. ಶುನಕ ಅಂದ್ರೆ ಏನು? ಶುನಕ ಅಂದ್ರೆ ಅದು ಶ್ವಂತ ಶುನ ಶುನಧಾತು ಅಂತ ಬಂದಿರತಕ್ಕಂಥದ್ದು. ಶುನಧಾತು ಶ್ವಧಾತುವಿನ ಅರ್ಥ ಚಿತ್ರ ತಾಯಿ ಅಂತ ಯಾಕೆ ಹೇಳ್ತೇವೆ ಅಂತ ಅರ್ಥ ತಿಳಿದ್ರೆ ದುಃಖ ಆಗುತ್ತೆ. ಎಷ್ಟು ಒಳ್ಳೆ ಶಬ್ದವನ್ನು ಇಷ್ಟು ಕೆಟ್ಟ ಅರ್ಥ ಬಳಸ್ತೇವೆ ಅಂತ ಟು ಓ ಶ್ರೀ ಗತಿ ಬಂದಿದ್ದೇವೆ ಅರಿವಿನಿಂದ ಎತ್ತರಕ್ಕೆ ಇರುವುದು ಅಂತ. ಈ ಅರಿವಿನಿಂದ ಎತ್ತರಕ್ಕೆ ಇರುವುದಕ್ಕೆ ತಾಯಿಗೂ ಏನು ಸಂಬಂಧವಾಗಿ ಬರುತ್ತೆ? ಶ್ವಾ ಅಂದ್ರೆ ಅಥವಾ ಶುನಕ ಅಂದ್ರೆ ಅರಿವಿನಿಂದ ಎತ್ತರಕ್ಕೆ ಇರುವುದು ಅದು ಗತಿ ಮತ್ತು ವೃತ್ತಿ ಅಂತ ಹೇಳ್ತಾರೆ. ಗತಿ ಅಂದ್ರೆ ಅಲ್ಲಿ ಹೊರಡುತ್ತೆ. ಅದರಿಂದ ಶುನಕ ಅಂದ್ರೆ ಅರಿವಿನಿಂದ ಎತ್ತರಕ್ಕೆ ಇರುವುದು ಮೆಂಟಲಿ ಇಲಿವೇಟೆಡ್ ಸೋಲ್. ಇದು ಆ ಶಬ್ದದ ನಿಜವಾದ ಅರ್ಥ. ಅದನ್ನ ಬಹಳ ಕೆಟ್ಟ ಅರ್ಥದಲ್ಲಿ ನಾವು ಬಳಸಿದ್ದೆವು ಬಳಸಿದ್ದರೆ ಆ ಕೆಟ್ಟ ಅರ್ಥವೇ ಪಾಪುಲರ್ ಆಗಿ ಒಳ್ಳೆ ಅರ್ಥ ಮಾಡಿದೆ. ಶುನಕ ಅಂದ್ರೆ ಬಹಳ ಆಸೆ ಪಟ್ಟು ತಂದೆ ಬದಲಿಗೆ ಕೇಳಿದ್ರು ಜ್ಞಾನದಿಂದ ಎತ್ತರಕ್ಕೆ ಇರ್ಬೇಕಪ್ಪ ಈ ಉದಾಹರಣ ಶುನಕ ಅಂತ ಎತ್ತರ ಕೇಳಿದ ವೇದ ಪ್ರತಿಪಾದ್ಯ ನಾನು ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಶುನಕ ಋಷಿಯ ಪರಂಪರೆ. ಹಾಗೆ ಮಂಡೂಕರ ವಂಶದಲ್ಲಿ ಬಂದವರೆಲ್ಲ ಮಾಡುತ್ತೆ ಶುನಕರ ವಂಶಕ್ಕೆ ಬಂದ ಶಾಮಕರು ಕವಿಯ ವಂಶದಲ್ಲಿ ಇವರು ಎರಡು ಪರಂಪರೆ ಶುನಕ ಮತ್ತು ಕವಿ ಎನ್ನುವ ಎರಡು ಋಷಿ ಮೂಲದಿಂದ ಬಂದಂತವರಿಗೆ ಇವರಿಗೆ ಶೌನಕ ಗಾಂಬೆಯ ಅಂತ ಹೇಳ್ತಾರೆ. ಅವ್ರ ನಿಜವಾದ ಹೆಸರು ಏನೋ ಗೊತ್ತಿತ್ತು. ನಾವು ಶೌನಕ ಅನ್ನೋದೇ ಹೆಸರು ಇರ್ಬೋದು. ಹಿಂದೆಲ್ಲ ಇವಾಗ ತಂದೆ ತಾಯಿಂದರ ಹೆಸರಿದ್ದರೆ ಮಕ್ಕಳನ್ನು ಕರೆಯುದು ಇಲ್ಲ ಅಂತ ಬೇರೆ ಹೆಸರು ಹೇಳಿದೆ ಹಾಗೆ ಕರೆಯುದು. ಒಂದೊಂದು ಕಡೆ ಕೆಲವೊಮ್ಮೆ ಒಂದು ಹೆಸರು ಬರ್ತಾರೆ ಶಾಕಲ ಅವರು ಶಾಕಲ್ಯ ಶಾಕಲ್ಯ ಅಂತ ಹೇಳಿದ್ರು. ಅಂದ್ರೆ ಶಾಕಲ ವಿಷಯ ಪರಂಪರೆ ಅವರು ಅವ್ರಿಗೆ ಏನ್ ಮಾಡೋದು ಬೆಳಗ್ಗೆ ಅದಕ್ಕೆ ಅವ್ರದ್ದು ಅದು ಶಾಕಲ್ಯ ವಂಶದವರು ಇಬ್ರು ಬಂದ್ರೆ ಅವ್ರಿಗೆ ಗುರುತ ಶಾಕಲ್ಯ ಕವಿರ ಶಾಕಲ್ಯ ಶಾಕಲ್ಯ ಮುದುಕ ಶಾಕಲ್ಯ ಮತ್ತೊಮ್ಮೆ ಚಿಕ್ಕವಾಯ್ತು ಅವ್ರ ಏಜ್ ಇರ್ತೇನೆ ಅಥವಾ ಪ್ರಸ್ ಹೋಗ್ ಮಾಡುವುದು ಕೊಂಡೊಬ್ಬರ ವಂಶದ ಶಿಕ್ಷಣ ಇಬ್ಬರು ಇದ್ರು ಏನ್ ಮಾಡ್ಬೇಕು ಕುಳ್ಳ ಮಾಡ್ಬೇಕು ಪ್ರಸ್ ಕುಳ್ಳ ಒಂದು ಕೂತರು ಅವ್ರನ್ನ ಡಿಫ್ರೆನ್ಸಿಯೇಟ್ ಮಾಡ್ಲಿಕ್ಕೆ ನಾನು ಹೆಜ್ಜೆ ತಿಳಿಸಿರ್ತೇನೆ. ಹೀಗೆ ಸಾಮಾನ್ಯವಾಗಿ ಋಷಿಗಳಿಗೆ ತಮ್ಮ ಪರಂಪರೆ ಹೆಸರು ಬಹಳ ಪ್ರಚುರವಾಗಿದ್ದ. ಈಗ ಪರಂಪರೆ ಹೆಸರನ್ನು ಇಡುವುದು ಒಂದೇ ಅಂದ್ರೆ ಪರಂಪರೆ ಹೆಸರು ಜನಸಂಖ್ಯೆ ಅಂತ ನೀಡುವಾಗ ಇಡುವುದು. ಇವಾಗ ನಮ್ಮ ಒಂದು ಗೋತ್ರ ಕಾಶ್ಯಪೋತ್ರ ಎರಡು ಕಾಶ್ಯಪಾತ್ರಿ ಎಂದು ಎರಡಿಗೂ ಭರದ್ವಾಜ್ ಒಂದೂರು ಭಾರದ್ವಾಜ್ ಅಂತಿದ್ರು ಎಂದು ಯಾರು ಒಬ್ಬರು ಭರದ್ವಾಜ್ ಒಂದೂರು ಅಂತಿದ್ರು ಕಾಶ್ಯಪೋತ್ರ ಒಂದೂರು ಅಂತಿದ್ರು. ಹಾಗಾಗಿ ಅವಾಗ ಹೆಸರು ಬದಲಾಯಿಸುವುದು ಅನಿವಾರ್ಯ. ಆಗ ಋಷಿ ಪರಂಪರೆಯನ್ನು ಹೇಳಿಕೊಳ್ಳುವುದು ಹೆಗ್ಗಳಿಕೆ. ನಾವು ವಿಶ್ವಾಮಿತ್ರ ವೈಶ್ವಾಮಿತ್ರರು ನಾವು ವಾಸಿಷ್ಠರು ನಾವು ಭಾರದ್ವಾಜರು ನಾವು ಗೌಠಾರ್ಯರು ಅಂದ್ರೆ ವೇದದೃಷ್ಟರಾದ ಋಷಿಗಳನ್ನು ನಂಬರಿಗೆ ಬಂದು ಅದೇ ಹೆಸರು ಇಟ್ಟುಕೊಂಡಿದ್ದೇವೆ. ನಾವು ಮಧುಕೆಯರು ನಾವು ಕಬ್ಬೆಯರು ನಾವು ಶೌನಕರು. ಹಾಗೆ ಇವರು ಶುನಕ ಋಷಿ ಮತ್ತು ಕಬ್ಬಿ ಎನ್ನತಕ್ಕಂತಹ ಇಬ್ಬರು ಮಹಾ ಋಷಿಗಳ ಒಬ್ಬ ಜ್ಞಾನದಿಂದ ಎತ್ತರಕ್ಕೆ ಇದು ಮತ್ತು ಭಾರತ ಬಾರಬಿಟ್ಟರು. ಈ ಜ್ಞಾನಾನಂದದ ಪ್ರತೀಕವ ಎನ್ನ ಹೆಸರು ಶುನಕ ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಕಬ್ಬಿ ಅನ್ನೋದು ಆರಂಭಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಜ್ಞಾನ ಮತ್ತು ಜ್ಞಾನದಿಂದ ಎತ್ತರಕ್ಕೇರಿ ಅರ್ಥವನ್ನು ಕುಡಿದವರ ಬರತಾರೆ. ಜ್ಞಾನದಿಂದ ಎತ್ತರಕ್ಕೆ ಏರಿ ಏರಿ ಏರಿ ಮೋಕ್ಷದರೆಗೂ ಏರಿ ಮೋಕ್ಷಾನಂದವನ್ನು ಬರೆದಂತಹ ಋಷಿಗಳ ಬರುತ್ತಾರೆ. ಅದಕ್ಕೋಸ್ಕರ ನಾವು ಶೌನಕ ಕಾಪೆಯರು ಅಂತ ಬಹಳ ಹೆಗ್ಗರಿಕೆ ಅಂತ ಹೇಳಿದ್ರು. ಒಬ್ಬ ಋಷಿ ಶೌನಕ ಕಾಪೆಯ ಶೌನಕಜ್ಞ ಕಾಪೆಯ ಮತ್ತೊಬ್ಬ ಅಭಿಪ್ರದ ಕಾರಿ ರಂಚ ರಾಕ್ಷಸೇನೆ. ಇವನು ಅವನ ಹೆಸರು ಅಭಿಪ್ರಾಯ. ಅವನು ಕಕ್ಷಸೇನ ವಂಶದವನು, ರಾಕ್ಷಸೇನೆ. ಪ್ರಾಯ ಇವನು ಕ್ಷತ್ರಿಯ ಇದ್ರೆ ಇರ್ಬೋದು. ಹೆಸರು ನೋಡುವಾಗ ಶಮನಕ ಕಾಂತೆಯ ಅಪ್ಪಟ ಬ್ರಾಹ್ಮಣ ಕತೀ ಶಮನಕ ಅಂತೆಲ್ಲ ಬ್ರಾಹ್ಮಣರು ಇಟ್ಕೊಂಡು ಕ್ಷತ್ರಿಯ ಇಟ್ಕೊಂಡಿದ್ದಾರೆ. ಕಾಕ್ಷಸೇನೆ ಇದ್ರೆ ಕಕ್ಷಸೇನ ಮಗ. ಈ ಕಕ್ಷಸೇನ ಅನ್ನುವ ಶಬ್ದ ಸೇನೆಯ ಒಡನಾಟ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಇದು ಬ್ರಾಹ್ಮಣರ ಹೆಸರಿಗೆ ಇಂತ ಕ್ಷತ್ರಿಯರ ಹೆಸರಿನ ಕಾಣುತ್ತೆ. ಅವರು ಕ್ಷತ್ರಿಯರಿದ್ದರೂ ಇರಬಹುದು. ಇಲ್ಲಿ ನಮ್ಮ ವೇದದಲ್ಲಿ ಎರಡು ವಿಧದ ಋಷಿ ಬರ ಪ್ರಕಾರ ಕ್ಷತ್ರಿಯರಿಂದ ಬಂದ ಋಷಿಗಳು ರಾಷ್ಟ್ರಪತಿ ಬರ್ತಾರೆ. ಬ್ರಾಹ್ಮಣ ಋಷಿಗಳು ಕಕ್ಷಸೇನನ ವಂಶದವನು, ಕಕ್ಷಸೇನನ ನೇರ ಮಗನು ಏನೋ ಇರಬಹುದು. ಕಾಕ್ಷಸೇನೆ ಇತ್ತು. ಕಕ್ಷಸೇನ ಅಂದ್ರೆ ಇದು ಭಗವಂತನ ಹೆಸರು. ಯಾಕೆ ಕಕ್ಷ ಕಕ್ಷ ಅಂದ್ರೆ ಪದರು ಕುಶಸ್ಸು. ಆ ಕಕ್ಷದಲ್ಲಿ ಇರತಕ್ಕಂಥ ಭಗವಂತ ನರಸಿಂಹ, ನರಸಿಂಹರೂಪಿ ಭಗವಂತ ಕಕ್ಷದೇ. ಅವನ ಸೇನೆ ಅಂತಂದ್ರೆ ಕಾಡಿನಲ್ಲಿ ಇರತಕ್ಕಂಥ ದುಷ್ಟ ಶಕ್ತಿಗಳು, ಒಂದು ಪರಿವಾರವಾಗಿರತಕ್ಕಂಥ ಹಸುವಿ ಶಕ್ತಿಗಳು ಅಥವಾ ಮೃಗಗಳು, ಕ್ರೂರ ಮೃಗಗಳು, ಅದರ ಮೂಲಕ ನರಸಿಂಹ ಭಯಂಕರನಾಗಿ ಕಾಡಿನಲ್ಲಿರ್ತಾನೆ ಅಂತ. ಅಂತಹ ಸೇನೆಯ ಜೊತೆಗೆ ಇರತಕ್ಕಂಥ ಕಕ್ಷ ಸೇನ ಅಂತಂದ್ರೆ ಏನು ನರಸಿಂಹ. ನರಸಿಂಹನ ಹೆಸರಿನ ಜೊತೆಗೆ ಇದು ದೇವರ ಹೆಸರು ಅಂತ ಕ್ಷತ್ರಿಯರು ವಿಶೇಷವಾಗಿ ಅನಿಸಿಕೊಳ್ಳುತ್ತಿದ್ದರು. ಅಂತಹ ಕಕ್ಷಸೇನನ ಪರಂಪರೆ ಬಂತು. ಅವನ ಹೆಸರು ಅಭಿಪ್ರದಾರಿ. ಅಭಿಪ್ರದಾರಿ ಅಂತಂದ್ರೆ ಈಗ ಅರ್ಥ ಏನು ಗೊತ್ತಾ, ಈಗೆಲ್ಲ ಜ್ಞಾನಕವಾದ ಸಂಗತಿಗಳು. ಶಮನಕ ಅಂದ್ರೂ ಅಸಖ್ಯ, ಅಭಯ ಅಂದ್ರೂ ಅಸಖ್ಯ. ಅಭಿಪ್ರದಾರಿ ಅಂದ್ರೆ ಅಸಖ್ಯ, ಅಭಿಪ್ರದಾರಿ ಅಂದ್ರೆ ವಂಚಕ ಅಂತ. ಮತ್ತು ಸಂಸ್ಕೃತ ದೇಶದಲ್ಲಿ ಪ್ರಕಾರ ಪ್ರತಾರಣ ಅಂದ್ರೆ ವಂಚನ, ಅಭಿಪ್ರದಾರಿ ಅಂದ್ರೆ ಮಹಾವಂಚನ, ದೊಡ್ಡ ಡೋಂಗಿ ಅಂತ. ಆ ಅರ್ಥ ಇದ್ದಿದ್ರೆ ವೇದಕಾಲದ ಮಕ್ಕಳಿಗೆ ಹೆಸರಿಡ್ತಿದ್ರು. ಇವಾಗ ಅಂದ್ರೆ ಸಂಸ್ಕೃತದಲ್ಲಿ ಯೂಸೇಜ್ ಬಳಕೆಗೆ ಬರ್ತಾ ಹೇಗೆ ಡಿಫರೆಂಟ್ ಶೇಡ್ಸ್ ಆಫ್ ಮೀನಿಂಗ್ ಬಂದು ಅದು ಕೆಟ್ಟ ಅರ್ಥ ನಿಂತ್ಬಿಡುತ್ತೆ. ಒಳ್ಳೆಯ ಅರ್ಥ ಹೋಗಿ ಕೆಟ್ಟ ಅರ್ಥ ಬಂದ್ರೆ ಅಲ್ಲಿ ನಿಂತ್ಬಿಡ್ತಾರೆ. ಕೆಟ್ಟ ಅರ್ಥದಿಂದ ಮತ್ತೆ ಒಳ್ಳೆ ಅರ್ಥಕ್ಕೆ ಹೋಗುದಿಲ್ಲ. ಒಳ್ಳೆಯ ಅರ್ಥದಿಂದ ಕೆಟ್ಟ ಅರ್ಥಕ್ಕೆ ಬರುತ್ತೆ ಒಂದು ಶಬ್ದ. ಯಾವಾಗ ಕೆಟ್ಟ ಅರ್ಥ ಬಂದ ಮೇಲೆ ಅಲ್ಲಿಂದ ಮತ್ತೆ ಒಳ್ಳೆಯ ಅರ್ಥ ಹೋಗುದಿಲ್ಲ. ಸಾಮಾನ್ಯ ಸಂಸ್ಕೃತದ ಒಂದು ಸ್ವಭಾವ ಏನಂದ್ರೆ ಯಾವುದೇ ಕೆಟ್ಟ ಶಬ್ದವನ್ನ ಕೆಟ್ಟ ಅರ್ಥದಲ್ಲಿ ಇರುವ ಶಬ್ದವನ್ನ ಒಳ್ಳೆಯ ಅರ್ಥದಲ್ಲಿ ಬಳಸುತ್ತೆ. ಕೆಟ್ಟ ಅರ್ಥದಲ್ಲಿ ಬಳಕೆ ಇರುವುದನ್ನು ಒಳ್ಳೆ ಶಬ್ದಕ್ಕೆ ಬಳಸುತ್ತೆ. ಅದು ನಮ್ಮಲ್ಲಿ ಏನಾಯ್ತು, ಒಳ್ಳೆ ಅರ್ಥದಲ್ಲಿ ಕೆಟ್ಟ ಅರ್ಥಕ್ಕೆ ಬಳಸುತ್ತೆ. ಅಭಿಪ್ರದಾರಿ ನಮ್ ಅಂದ್ರೆ ಇವಾಗ ಬಳಕೆಯಲ್ಲಿರುವ ಕೆಟ್ಟ ಅರ್ಥ ಡೋಂಗಿ, ಮುಂಚ ಕಪಟ, ಮೊಸಗಾರ. ಆದ್ರೆ ಅಭಿಪ್ರದಾರಿ ಅಂದ್ರೆ ವಿಶೇಷವಾದ ಅರ್ಥ ಏನು ಅಂದ್ರೆ ದಾರಿ ಅಂದ್ರೆ ದಾಟುವವನು, ದಾಟುವವನು, ದಾಟಿಸುವವನು. ಅವರು ಅರ್ಥ ಅಂದ್ರೆ ವೇದದಲ್ಲಿ ಎಲ್ಲ ಎಟಿಮಾಲಜಿಯಲ್ಲಿ ಎಟಿಮಾಲಜಿಯ ಮೇಲೇನೆ ಹೆಸರಿಡ್ತೀನಿ. ಅಭಿಪ್ರದಾರಿ ಅಂದ್ರೆ ಎಲ್ಲರನ್ನೂ ದಡಹಾಯಿಸುವುದು, ಸಮಸ್ಯೆಯಿಂದ ಪಾರು ಮಾಡಿಸುವುದು, ಸಂಸಾರದಿಂದ ಪಾರು ಮಾಡಿಸುವುದು. ಅದಕ್ಕೆ ಸಂಸಾರದಿಂದ ಪಾರು ಮಾಡಿಸುವ ಭಗವಂತ ಅಭಿಪ್ರದಾರಿ. ದೊಡ್ಡ ದಡಹಾಯಿಸುವುದು, ದೊಡ್ಡ ಕಡಲು, ಬಹಳ ಕಡಲ ನಾವೀಗ ಅಂತ ಹೇಳ್ತೇವಲ್ಲ, ಅದು ಅಭಿಪ್ರದಾರಿ. ಸಂಸಾರದ ಕಡಲನ್ನ ದಾಟಿಸುವ ಅದು ಒಳ್ಳೆ ಹೆಸರು ಅಂತ ಆ ಹೆಸರು ಅಭಿಪ್ರದಾರಿ ಅಂತ ಹೆಸರು. ಇವರಿಬ್ಬರು ಋಷಿಕುಮಾರರು, ಒಬ್ಬ ಕಾಕ್ಷಸೇನೆ ಅಭಿಪ್ರದಾರಿ, ಮತ್ತೊಬ್ಬ ಕಾಂತೆ ಯಶವನ. ಇವರಿಬ್ಬರು ಏನ್ ಮಾಡಿದ್ದಾರೆ ಅಂದ್ರೆ ಯಾರ್ಯಾರು ಜ್ಞಾನಿಗಳಿದ್ದಾರೆ, ಜ್ಞಾನಿಗಳು ಕಲ್ಪಜ್ಞಾನ ಭಿಕ್ಷಕರು, ಜ್ಞಾನಿಗಳು ತಪಸ್ವಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಅವರು ಮುಟ್ಟೆ ಬಾರಿಗೋಸ್ಕರ ಏನು ಉಂಡಕ್ಕಿಯಲ್ಲಿ ಹುಡುಕೋದಿಲ್ಲ. ಅದಕ್ಕೆ ಅಂಥವರಿಗೆ ಅನ್ನದ ವ್ಯವಸ್ಥೆ ಇದು, ಇದಕ್ಕೆ ಸಂಬಂಧ ಇವರು ಅದೇ. ಈ ಅನ್ನದ ವ್ಯವಸ್ಥೆಯನ್ನು ಮಾಡಿದವನೇ ನಮ್ಮ ಜ್ಞಾನಶ್ರುತಿ ಪವಿತ್ರಾಯಣ. ಹಾಗಾಗಿ ಅನ್ನದಲ್ಲಿ ಇರತಕ್ಕಂಥ ಪ್ರಾಣದೇವರ ಪ್ರಸನ್ನರಾದರು. ಇವರು ಅನ್ನದಲ್ಲಿ ಅನ್ನದಾನ ಮಾಡಿಕೊಂಡು ಉಪಾಸನೆ ಮಾಡಿ ಪ್ರಾಣೋಪಾಸನೆ ಅನ್ನದಾನ. ಇದು ಪ್ರಾಣತತ್ವದ ಉಪಾಸನೆಗೂ ಅನ್ನದಾನಕ್ಕೂ ಒಂದು ವಿಶೇಷ ಸಂಬಂಧ. ಅನ್ನದಾನ ಮಾಡುವವರನ್ನ ಪ್ರಾಣದೇವರು ಬಿಡಬೇಕು ಅಂತಿದ್ದಾರೆ. ಯಾಕೆಂದ್ರೆ ಅನ್ನದನ್ನ ನಾವು ಬರೋದೇ ಬಂದ್ರೆ ಪ್ರಾಣಾಯ ಸ್ವಾಹ ಪ್ರಾಣಾಯ ಸ್ವಾಹ, ಅದು ಪ್ರಾಣಾಂತರ ಇರುತ್ತೆ ಅನ್ನದಾನ. ಹಾಗೆ ಪ್ರಾಣದೇವರಿಗೆ ಮಾಡಿಸಿದ ಅನ್ನದಾನ. ಇವರು ಅನ್ನದಾನ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಇವರು ಪ್ರಾಣೋಪಾಸನೆ. ಇವರಿಬ್ಬರು ಕೂಡ ಏನ್ ಮಾಡ್ತಾ ಇದ್ದಾರೆ, ಪರಿವಿಷ್ಯಮಾನವು ಯಾರು ಶಾಸ್ತ್ರದಿಂದಿದ್ದಾರೆ, ಯುವಕರಿದ್ದಾರೆ, ಉಪಾಸನೆ ಮಾಡಿದ್ರು, ತಪಸ್ಸು ಮಾಡಿದ್ರು, ಎಲ್ಲ ಬರ್ರಿ ಇದನ್ನ ಆಹಾರ ಅವರಿಗೆ ಬಡಿಸ್ತಾ ಇದ್ದಾರೆ ಅಂತ ಹೇಳಿ ಹಾಕಿ ಬಡಿಸ್ತಾ ಇದ್ದಾರೆ. ಯಾರು ಜ್ಞಾನಿಗಳು ಬಂದು ಕೊಡ್ತಾರೆ ಆಗ ಬಡಿಸ್ತಾ ಇದ್ದಾರೆ. ಹೌದು, ಬ್ರಹ್ಮಚಾರಿ ದಿಕ್ಷೆ ಒಂದು ಬ್ರಹ್ಮಚಾರಿ ಚಿತ್ರದ ಬ್ರಹ್ಮಚಾರಿ ದಿಕ್ಷೆ ಬಂದು ದೀಕ್ಷೆ ಕೇಳಿದ ಸ್ವಾಮಿ ನನಗೂ ದೀಕ್ಷಾ ಕೊಟ್ಟರೆ ನಿಧಿಕ್ಷೆ ದೇಹಿ ಎಂದು ಸಾಮಾನ್ಯವಾಗಿ ನಮ್ಮಲ್ಲಿ ಬಹಳ ಒಂದು ಕೆಟ್ಟ ಮಂತ್ರ ಬಳಕೆಯಲ್ಲಿ ಕೊನೆಯ ದಿವಸ ಅದು ಸಂಸ್ಕೃತ ಭಾಷೆ ಗೊತ್ತಿಲ್ಲದ ಪುರೋಹಿತರು ಮಾಡಿದಂತಹ ಶಬ್ದ ಭವತಿ ವಿಕ್ಷಾಂತಿ ಹೇಳ್ಕೊಡ್ತಾ ಎಂದ್ರೆ ವಿಕ್ಷೇದ ಹೋಗ್ತಾರೆ ಭವತಿ ವಿಕ್ಷಾಂತಿ ಹೇಳುವಂತಹ ಸಂಸ್ಕೃತದಲ್ಲಿ ಆಗೋದಿಲ್ಲ ಗೊಪ್ಪ ಭವತಿ ವಿಕ್ಷಾಂತ ಕೃಷ್ಣದಲ್ಲಿ ಕೂಡಿಸ್ಬಹುದು ಅಂದ್ರೆ ಸಹಜವಾಗಿ ಭವತಿ ವಿಕ್ಷಾಂತದಾದರೂ ಸಾಧ್ಯ ಆಮೇಲೆ ಗಂಡಸರತ್ರ ಹೋಗುವಂತ ಹೇಳಿ ಭವತಿ ಅಂದ್ರೆ ತಾಯಿ ಅಂತ ಗಂಡಸತ್ರ ಭವತಿ ವಿಕ್ಷಾಂತಿ ಅಂತ ತಂದೆ ಹತ್ರ ತಗೋ ಅಜ್ಜನ ಹತ್ರ ತಗೋ ಅವ್ರು ಯಾವಾಗ ಭವತಿ ಆದ್ರೂ ಗೊತ್ತಿಲ್ಲ ಅಂದ್ರೆ ಸಂಸ್ಕೃತದ ಗಂಧಧಾರಿ ಇಲ್ಲದ ಪುರೋಹಿತರಿಂದ ಸಂಸ್ಕೃತದ ಕೊನೆ ಉಪನಯನದ ಕೊನೆ ಧರ್ಮದ ಕೊನೆ ಎಲ್ಲ ಅತ್ಯಂತವಾದ ಯಾಂತ್ರಿಕ ವದಂತ್ರಿ ಭವತಿ ವಿಕ್ಷಾಂತಿ ಅಂದ್ರೆ ತಾಯಿ ವೀಕ್ಷೆ ಕೊಡಿ ಅಲ್ಲಿ ದೇಹಿ ಅನ್ನೋದಕ್ಕಿಂತ ಧಾತು ಅನ್ನೋದು ಸಂಸ್ಕೃತದಲ್ಲಿ ಸಹಜವಾದ ಪ್ರಶ್ನೆ ತಪ್ಪು ಹೇಳ್ತಾರೆ ಯಾವ ತಪ್ಪು ಯಾವ ಸರಿ ಗೊತ್ತಿರುತ್ತೆ ಎಲ್ಲ ಭವತಿ ಅಂದ್ರೆ ತಾಯಿ ವೀಕ್ಷೆ ಕೊಡಿ ಇಲ್ಲಿ ಇಲ್ಲಿ ಹೋಗಿ ಪಾಪ ಸ್ವಾಮಿ ನಾನು ಒಬ್ಬ ಬ್ರಹ್ಮಚಾರಿ ನನಗೂ ಭಿಕ್ಷೆ ಕೊಡಿ ಅಂತ ನಿರೀಕ್ಷೆ ಬೇಡಿದ ಅದು ಪ್ರಾಯ ನೇರ ಹೋಗಿ ಒಳಗೂಡು ಹಾಗಿಲ್ಲ ಪರಿಭಿಕ್ಷೆ ತಗೊಂಡು ಒಳಗ ಹೋಗೋ ಪರಿಭಿಕ್ಷೆ ಅಂತಾರೆ ಇಲ್ಲಪ್ಪ ನನಗೂ ಭಿಕ್ಷೆ ತಸ್ಮಾಹ ನರದದು ಅದಕ್ಕೆ ಇಷ್ಟು ರಿಸ್ಟ್ರಿಕ್ಷನ್ಸ್ ಅವ್ರು ಏನ್ ಬ್ರಹ್ಮಚಾರಿ ಅಂತೆ ಹೆಸರಿತಕ್ಕ ಬ್ರಹ್ಮಚಾರಿಯೋ ಅಥವಾ ಬ್ರಹ್ಮ ವೇದಾಧ್ಯಯನ ಮಾಡಿದ್ದಾರು ವೇದಾಧ್ಯಯನ ಮಾಡಲಿಲ್ಲ ಸುಮ್ಮನೆ ತಟ್ಟ ಇಟ್ಕೊಂಡು ಎಂಜೋ ಬಿಡಾಕೊಂಡು ಬಂದು ಬಿಡ ನಾನು ಅಲ್ಲ ಕಳಿಸ್ಬಿಟ್ಟೆ ಅವ್ರು ತಸ್ಮಾ ಊಹ ನರದದು ಎಡ ನಾನು ಮಾಡಲಿಲ್ಲ ಇವರು ಅವನೇನಂತೆ ಆ ಹುಡುಗ ಅವ್ರಿಗೆ ಇಲ್ಲ ಅಣ್ಣ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರು ಮನೆ ಹೋಗ್ಬಿಟ್ಟೆ ಮಾಡಲಿ ಆಗೋಲ್ಲ ತಸ್ಮಾ ಊಹ ನರದದು ಅವ್ರು ಎಡ ನಾನು ಮಾಡೋಲ್ಲ ಯಾಕೆಂದ್ರೆ ಅವ್ರು ಏನು ಹೇಳ್ತು ಅಂತ ಗೊತ್ತಿಲ್ಲ ನಿಜವಾಗಿ ಅನ್ನದಾನ ಜೀವಕ್ಕೆ ಯಾವ್ದಾದ್ರು ಗೊತ್ತಾಗುತ್ತೆ ಸರಿ ಅಷ್ಟಾದ್ಮೇಲೆ ಅವ್ರು ಹೇಳಿದಂತೆ ಅವ್ರು ತಸ್ಮಾ ಊಹ ನರದದು ಸಹೋವಾಚ ಹೇಳಿದಂತೆ ಸ್ವಾಮಿ ನಾನು ಅನ್ನದ ದೇವತೆಯನ್ನು ಉಪಾಸನೆ ಮಾಡಬಹುದು ಈ ಅನ್ನ ಯಾರಿಗೆ ಸಂದದ್ದು ಅವರನ್ನು ಉಪಾಸನೆ ಮಾಡೋಣ ನೀವು ನನಗೆ ಕೊಡದೇ ಇದ್ರೆ ಹಾಗೆ ಅವರು ನನ್ನ ಉಪಾಸನೆ ನಾನು ಪ್ರಣ ಉಪಾಸನ ಅಷ್ಟಾದ ತಕ್ಷಣ ಇವರಿಗೆ ಸಂತೋಷ ಆಗುತ್ತೆ ಆತನ ಅವ್ರು ಹೇಳ್ತಾನೆ ಸಹೋವಾಚ ಮಹಾತ್ಮನಶ್ಚತುರೋ ದೇವ ಏಕ ಕಸ್ಸೋ ಜಗಾರ ಗೋನಸ್ಯ ಗೋಪಾಲ ಮಹಾತ್ಮನಃ ಚತುರೋ ದೇವ ಏಕ ಕಸ್ಸೋ ಜಗಾರ ಗೋನಸ್ಯ ಗೋಪಾಲ ಮಹಾತ್ಮನಃ ಚತುರ ನಾಲ್ಕು ಮಂದಿ ಮಹಾತ್ಮನನ್ನು ಒಬ್ಬ ಅತಿ ಮಹಾತ್ಮ ನುಂಗುತ್ತಾ ಇದ್ದಾನೆ ನಾಲ್ಕು ಜನರಂದ್ರೆ ವಾಗ್ದೇವತೆ ಚಕ್ಷುರ ದೇವತೆ ಶ್ರೋತ್ರ ದೇವತೆ ಮನೋದೇವತೆಗಳೆಲ್ಲ ಒಬ್ಬ ಜಗಾರ ಜೀರ್ಣ ಮಾಡಿಕೊಳ್ತಾ ಇದ್ದಾರೆ ಇವ್ರು ಎಷ್ಟೊಂದು ನುಗ್ಗಿ ನೊಳೆದು ನಿಂತವನು ಒಬ್ಬ ಇದ್ದಾನೆ ಒಬ್ಬ ದೇವ ಅಂದ್ರೆ ಉಸಿರಿನ ದೇವತೆ ಪ್ರಾಣದೇವ ಇಲ್ಲಿವರೆಗೆ ನೀರಿನ ದೇವತೆ ಸೂರ್ಯಚಂದ್ರರು ಅಗ್ರಿ ಇವರನ್ನು ಒಬ್ಬರಿದ್ದಾರೆ ನಾಲ್ಕು ಮಂದಿಯನ್ನ ಚತುರೋ ದೇವ ಏನು ಕಸ್ಸ ಯಾರವನು ಗೊತ್ತೇ ನಿಮಗೆ ಅಭಿಪ್ರತಾರಿಯನ್ನು ಕಾಂಗ್ರೆಸ್ಸಿನ ಅಭಿಪ್ರತಾರಿಯನ್ನು ಕಾಫಿ ಇಟ್ಕೊಳ್ತಾರೆ ನಾಲ್ಕು ಜನ ಮಹಾತ್ಮರಾದ ದೇವತೆಗಳನ್ನ ಒಬ್ಬ ದೇವ ನುಗ್ಗಿ ನೋಡಿಕೊಳ್ತಾ ಇದ್ದಾರೆ ಕೆಲಸವಂದ್ರೆ ಭುವನಸ್ಯ ಗೋಪಾಹ ಇಡೀ ಪ್ರಪಂಚದ ರಕ್ಷಾಶಕ್ತಿಯಾಗಿರ್ತದೆ ಎಲ್ಲರನ್ನು ಬದುಕಿಸುವ ಶಕ್ತಿಯನ್ನು ಅಂತವನು ಒಪ್ಪಿದ್ದಾನೆ ಅವನು ತಮ್ಮ ಕಾಪೇಯ ನಾವಿ ವದಂತಿ ನಾವಿ ಪಶ್ಯಂತಿ ಮಧ್ಯಾಹ ಆದರೆ ಕಾಪೇಯ ಮನುಷ್ಯರಿಗೆ ಗೊತ್ತಿಲ್ಲಪ್ಪ ಅವನು ಯಾರು ತಿಳ್ಕೊಂಡಿ ಅಭಿಪ್ರತಾವಿಂದ ಅಯ್ಯ ಅಭಿಪ್ರದಾರಿ ಅಯ್ಯ ಕಾಪೇಯ ಮನುಷ್ಯ ಗೊತ್ತಿಲ್ಲ ಆದ್ರೆ ಬಹುಧಾವಸಂತ ಪ್ರತಿಯೊಬ್ಬರೊಳಗೂ ಪಂಚರೂಪನಾಗಿ ವಾಸ ಮಾಡಿದ್ದಾನೆ ಬಹು ವಿಧವಾಗಿ ಕಾರ್ಯಕ್ರಮ ಮಾಡ್ತಾನೆ ಬ್ರಹ್ಮಾಂಡದಲ್ಲಿ ಪಂಚರೂಪದಿಂದಿದ್ದಾನೆ ಪಿಂಡಾಣದಲ್ಲಿ ಪಂಚರೂಪಿದ್ದಾನೆ ನಾಭಿ ಪಶ್ಯಂತಿ ಮರ್ತ್ಯ ಈ ಮನುಷ್ಯರಿಗೆ ನಾವೇ ಬದುಕುತ್ತಾ ಇದ್ದೇವೆ ತಮ್ಮ ಶಕ್ತಿಯಿಂದ ನೋಡ್ತಾ ಇದ್ದೇವೆ ತಮ್ಮ ಶಕ್ತಿಯಿಂದ ಚಿತ್ತಾಡ್ತಾ ಇದ್ದೇವೆ ತಮ್ಮ ವಾಕ್ಶಕ್ತಿಯಿಂದ ಮಾತಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡಿದ್ದಾರೆ ಅಲ್ಲಪ್ಪ ಅವರು ಗುಡಿಸುವ ಪ್ರಾಣಿಗಳು ಗೊತ್ತಿಲ್ಲ ಯಸ್ಮಾವ ಏನದನ್ನ ತಸ್ಮೈ ಅದನ್ನ ಯಾರದ್ದು ಈ ಅನ್ನ ನೀವು ಬಡಿಸುವ ಅನ್ನ ಯಾರದ್ದು ಅನ್ನ ದೇವತೆ ಯಾರು ವಾಯುದೇವರು ಅದರಿಂದ ಯಾರಿಗೆ ಈ ಅನ್ನ ಸಿಗಬೇಕು ಅವರಿಗೆ ಸಿಗಬೇಕು ಪ್ರಾಣದೇವರಿಗೆ ಅನ್ನ ಕೊಡೋದು ಅಂದ್ರೆ ಯಾರಿಗೆ ಕೊಡೋದು ಪ್ರಾಣೋಪಾಸಕರಿಗೆ ಅನ್ನ ಕೊಡ್ತಾರೆ ಪ್ರಾಣೋಪಾಸಕರಾದ ಒಬ್ಬ ಬ್ರಹ್ಮಚಾರಿ ಬಂದಿದ್ದಾರೆ ನೀವು ಅನ್ನ ಇಲ್ಲ ಅಂತ ಹೇಳ್ತೀರಿ ಪ್ರಾಣದೇವರ ಅನ್ನ ಪ್ರಾಣದೇವರಿಗೆ ಕೊಡಿ ತಸ್ಮಾ ಈ ಪ್ರಾಣೋಪಾಸಕರ ಒಳಗಿರ್ತಕ್ಕಂತಹ ಪ್ರಾಣಾಪಾನ ಸಮಯ ಪಚಾರಣೆ ಅಂತ ಈ ಪ್ರಾಣದೇವರಿಗೆ ಸಲ್ಲಬೇಕದು. ಅದು ಒಳಗೆ ಅವರು ಅದನ್ನು ಪಚಾರ ಮಾಡಬೇಕು, ಅಂತ ಪ್ರಾಣದೇವರಿಗೆ ಕೊಡ್ರಿ. ಸದುಹ ಶೌನಕ ಅಭೇಯ ಪ್ರತಿಬಂಧವಾದ ಅದನ್ನ ಮಾತು ಕೇಳಿದ ಶೌನಕ ಅಭೇಯ ಕೇಳಿದಿ ಪ್ರತಿಬಂಧವಾದ ಅವನ ಮಾತು ಮನದ ಮಾಡಿ ಕಥೆ ಮಾಡಬೇಕು. ಈ ಮಗ ಪ್ರಚಂಡ ಪ್ರಾಣದಂತ ಉಪಾಸಕ, ಇವನನ್ನ ಕಳಿಸಿಬಿಟ್ರೆ ಅನ್ನದಾನ ಮಾಡಿದ್ರೆ ಅದಂತಾಗಿ ಓದಿದ್ ನಮಗೆ ಅಂತ ಪ್ರತಿಬಂಧವಾದ ಅದನ್ನ ಮನವರಿಕೆ ಮಾಡಿಕೊಂಡು ಅಂತಂದ್ರೆ ಪ್ರತಿಬಂಧವಾದ ಅದನ್ನ ಅವನು ಹೇಳಿದ ಮಾತನ್ನ ಮನವರಿಕೆ ಮಾಡಿಕೊಂಡು ಮನನ ಮಾಡಿ ವಿಚಾರ ಮಾಡಿ ಅದನ್ನು ಮನವರಿಕೆ ಮಾಡಿಕೊಂಡು ಪ್ರತ್ಯೇಕ ಅವನ ಪ್ರಬಂಧ ಒಂದು ಬಲಪ ಮುಂದೆ ಅದು ಸಂಜೆ ನಾಳೆ ಸಂಜೆ ಅಲ್ಲಿ ತನಕ ಸಹನಾಭವತು ಸಹನು ಸಹವೀರ್ಯಂಕರವಾಮಹೈ ಯಸ್ವಿನಾವಧಿ ತಮಸ್ತು ಮಾ ವಿದ್ವಿಷಾಮಹೈ ಓಂ ಶಾಂತಿ ಶಾಂತಿ ಶಾಂತಿ.